55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕುರಿ ಸಾಕಾಣಿಕೆ ಅನುಭವ. ಈ ವಿಷಯವಾಗಿ ಈಗ ನಮ್ಮ ಜೊತೆಯಲ್ಲಿ ಗಣಪತಿ ವಡ್ಡರ್ ಅವರಿದ್ದಾರೆ. ಅವರು ತೋಟನೂ ಮಾಡ್ತಾರೆ ಮತ್ತೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾರೆ, ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ತಾರೆ. ಅವರ ಅನುಭವ ಕೇಳೋಣ. ನಮಸ್ಕಾರ ಗಣಪತಿ ಅವರು. ನಮಸ್ಕಾರ. ಇಷ್ಟೆಲ್ಲ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಂದನೂ ನಮ್ಮ ಫಾದರ್ ಆಕ್ಚುಲಿ ಹೇಳ್ಬೇಕಂದ್ರೆ ಕೃಷಿಯಲ್ಲಿ ತೊಡಗಿದ್ರು. ಅವಾಗಿಂದ ನಂಗೆ ಸ್ವಲ್ಪ ಕೃಷಿಯಲ್ಲೇ ಇರೋದ್ರಿಂದ ನಾನು ಡಿಗ್ರಿ ಮಾಡಿಕೊಂಡಿದ್ದೆ. ಡಿಗ್ರಿ ಮಾಡಿಕೊಂಡು ಸ್ವಲ್ಪ ಇದಿರಬೇಕಂತ ಉದ್ದೇಶ ಇಟ್ಕೊಂಡು ಅಲ್ಲೇ ಊರಲ್ಲೇ ಸ್ವಲ್ಪ ಕೋಆಪರೇಟಿವ್ಲಿ ಕೆಲಸ ಮಾಡಿಕೊಂಡು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದೆ ಸರ್ ಮೊದಲು. ಆವಾಗಿಂದ ನೋಡೋಣ ಸರ್ ಒಂದೊಂದಾಗಿ ಏನಾರ ಮಾಡೋಣ ಅಂತ ಹೇಳಿಂದ ನಾನು ಸ್ಟಾರ್ಟ್ ಮಾಡಿದೆ ಸರ್. ಅದು ಈಗ ಒಂದು 6 ತಿಂಗಳ ಸರ್ ಸ್ಟಾರ್ಟ್ ಮಾಡಿ ಕುರಿ ಸಾಕಾಣಿ ಸ್ಟಾರ್ಟ್ ಮಾಡಿದೆ. ನಿಮ್ಮ ಫಾದರ್ ಅದನ್ನು ಮೇಂಟೈನ್ ಮಾಡ್ಕೊಂಡಿದ್ರೆ ಈಗ ನಂಗೆ ಪ್ರೆಸೆಂಟ್ ಆಗಿ ಸರ್ ಮತ್ತೆ ಈಗ ಕಾಜು ಗಿಡ ಅಂತ ಹಚ್ಚಿದ್ದೀವಿ ಸರ್. ಈಗ 1-3 ಎಕರೆ ಕಾಜು ಗಿಡ ಇದೆ ಸರ್. ಈಗ 3 ವರ್ಷದ ಗಿಡ ಇದೆ ಸರ್. ಈಗ 200-250 ಗಿಡ ಇದಾವೆ ಸರ್. ಈಗ ಮತ್ತೆ ಅದು ಅದರಲ್ಲಿ ಸರ್ ಗೊಂಜಾಳ ಮಾಡೋದು, ಗೊಂಜಾಳಿಂದ ಇದು ಮಾಡೋದು, ಗೊಂಜಾಳ ಮಾಡೋದು. ಈಗ ಕುರಿ ಸಲುವಾಗಿ ಜಾಸ್ತಿ ಪ್ರಿಫರೆನ್ಸ್ ಕೊಡಾಕ್ತೀವಿ ಸರ್. ಇನ್ನೊಂದು ಏನಂತಂದ್ರೆ ಸರ್ ಈಗ ಐಲೇಜ್ ಮಾಡ್ತೀವಿ ಸರ್, ಅದರಿಂದ ಒಂದು ಸ್ವಲ್ಪ ಮಾಡಿಟ್ಟಿವಿ ಸರ್. ಈಗ ಇನ್ನು ಮುಂದೆ ಸರ್ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ ವಿಚಾರ. ಸಹಕಾರಿ ಕ್ಷೇತ್ರದಲ್ಲಿ ಏನು ಕೆಲಸ ನಿಮ್ದಲ್ಲಿ ಸರ್? ಈಗ ಸಹಕಾರ ಕ್ಷೇತ್ರದಲ್ಲಿ ಫಸ್ಟ್ ಕ್ಲರ್ಕ್ ಆಗಿ ಲೋನ್ ಡಿಪಾರ್ಟ್ಮೆಂಟ್ ಸರ್. ಈಗ ಪ್ರೆಸೆಂಟ್ 6 ಇಲಾಖೆ ಕೊಟ್ಟಿದ್ದಾರೆ ಸರ್. 6 ಇಲಾಖೆ ಅಂದ್ರೆ ನಮ್ದು ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಅಲ್ಲಿ ಸರ್ ಅದೇ ವರ್ಕಲ್ಲಿ ಇದೆ ಸರ್. ಈಗ ಪ್ರೆಸೆಂಟ್ ಸರ್ಕಾರಿ ನೌಕರಿ ಇಲ್ಲ ಸರ್, ಅರೆ ಸರ್ಕಾರಿ ಅಂತಾರೆ. ಅಂದ್ರೂ ನಿಯಮಿತವಾಗಿ ನಿಮ್ಗೆ ಪಗಾರ ಬರುತ್ತೆ? ಹಾ ಬರತ್ತೆ ಸರ್. ತಾರೀಖ ಅಂದ್ರೆ ಜಮಾ ಆಗುತ್ತೆ ಸರ್. ಅದು ಮೇಮನ್ ಮಾಡ್ಬೇಕಂತ ಹೇಳಿ ಒಂದು ಟ್ರಯಲ್ ನೋಡಿದ್ದೇನೆ ಸರ್ ಅಷ್ಟೇ. ಇನ್ನು ಮುಂದೆ ಏನ ಸ್ವಲ್ಪ ಅದ ಓಕೆ ಆತಂದ್ರೆ ಸ್ವಲ್ಪ ಯಾರ ಕಡೆ ಗೊತ್ತಿಲ್ದವ್ರ ಕಡೆ ಗೊತ್ತಿಲ್ಲ ತಿಳ್ಕೊಂಡ್ಬೇಕಾದ್ರೆ ಮುಂದೆ ಮಾಡ್ಬೇಕಂತ ವಿಚಾರ ಇದೆ ಸರ್. ಈಗ 6 ತಿಂಗಳು ಸೂಕ್ತವಾದ ಸ್ಥಳ ಬೇಕು ಸರ್. ಮೊದಲು ಸ್ಥಳ ಬೇಕು, ಆಮೇಲೆ ಸೂಕ್ತವಾದದ್ದು ಅಂದ್ರೆ ಹೆಂಗ ಸೂಕ್ತ ಅಂದ್ರೆ ಸರ್? ಈಗ ಮಾರ್ಕೆಟಿಂಗ್ ಏರಿಯಾ ಇದ್ರು ನಡೀತೇನೆ ಸರ್. ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅಲ್ಲೇ ಬಂದು ಮಾರ್ಕೆಟ್ ಹೋಗ್ತೈತಿ. ಸೂಕ್ತವಾದ ಈಗ ನಿರ್ಮಾಣ ಅಂತಂದ್ರೆ ಸರ್, ಈಗ ಅದಕ್ಕೆ ಸ್ವಲ್ಪ ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರ್ಲಿಕ್ಕೆ ಸ್ವಲ್ಪ ಪ್ಯಾಕಿಂಗ್ ಮಾಡಿರ್ತೇವೆ ಸರ್. ನಾವು ರಾತ್ರಿ ಟೈಮ್ ಟೋಟಲಿ ಸರೌಂಡಿಂಗ್ ಕಿರಣ ಬಂದ್ರೆ ತೆಗೆದು ಬಿಡ್ತೇವೆ ಸರ್. ಹಾಗೆ ಒಂದು ಗಾಳಿ ನೈಸರ್ಗಿಕ ಬೆಳಕು ಆಮೇಲೆ ಗಾಳಿನೂ ಬರುತ್ತೆ ಸರ್. ಅದಕ್ಕೆ ಈಗ ಥಂಡಿ ಭಾಳ ಇದೆ ಅಂತಂದ್ರೆ ಅದನ್ನು ಪ್ಯಾಕ್ ಮಾಡೋದು ಸರ್. ಆ ರೀತಿಯಲ್ಲಿ ನಿರ್ಮಾಣ ಮಾಡಿದೆ ಸರ್. ಅದರಲ್ಲಿ ಒಂದು 10 ಹೊಗೆ ಸರ್. ಈಗ ಮರಿ ಮಾಡಿಸೋದು ಇಲ್ಲೇನು ಅಥವಾ ಮರಿ ಇರೋದ್ರಿಂದ ನಾನು ಮರಿಯನ್ನ ಕಣ್ಕೊಂಬಂದು ಒಂದು 8 ತಿಂಗಳ ಸಾಕಿ ಈಗ ಮರಿ ಮಾಡಿ ಮಾರೋದು ಅದಕ್ಕೆ ಬಹಳ ಡಿಮಾಂಡ್ ಬರೋದು ಸರ್. ಈಗ ಜಾಸ್ತಿ ಅದು ಸ್ವಲ್ಪ ವಿಚಾರ ಇದೆ ಸರ್. ನೋಡೋಣ ಸರ್ ಮುಂದೇನಾರ ಅನುಕೂಲ ಆದ್ರೆ ಅದು ಮಾಡ್ಬೇಕಂತ ವಿಚಾರ. ಅದು ಅಂದ್ರೆ ಇಲ್ಲೇ ನಮ್ಮ ಮನೆ ಬೇರೆದವರು ಮರಿಯನ್ನ ತಗೊಂಬಂದು ಇಲ್ಲಿ ನಾವು ಸಾಕಾಣಿಕೆ ಮಾಡಿ ಮಾರಾಟ ಮಾಡು ಇನ್ನೊಂದು. ಹಾ ಸರ್, ಅದನ್ನ ಸ್ವಲ್ಪ ನಮ್ಗೆ ಒಂದೂವರೆ ವರ್ಷ ಆದ್ಮೇಲೆ ಅದಂತೂ ಎಷ್ಟು ಮಟ್ಟಿಗೆ ನಾವು ತಿಳ್ಕೊಂತ ಹೋಗ್ತೇವಲ್ಲ ಅದ್ರ ಮೇಲೆ ಸರ್ ಈಗ ವಿಚಾರ ಮಾಡ್ಬೇಕಂತ ವಿಚಾರ ಇದೆ ಸರ್. ಆ ರೀತಿಯಲ್ಲಿ ಮಾಡ್ಬೇಕಂತ ವಿಚಾರ ಇದೆ ಸರ್. ಸಾಕಾಣಿಕೆ ಮಾಡುದು ಹಂಗನು ಮಾಡ್ತಾರೆ? ಇಲ್ಲ ಸರ್, ಈಗ ನೆಲದ ಮೇಲೆ ಅಂತೂ ಇಲ್ಲ ಸರ್. ನಾವು ಮಾಡಿದ್ದು 5 ಫುಟ್ ಅದರ ಮೇಲೆ ಒಂದು 5 ಫುಟ್ ಇದೆ ಸರ್. ಟೋಟಲಿ 12 ಫುಟ್ ಶೆಡ್ ಇದೆ ಸರ್. ಅದು 30x20 ಅಷ್ಟು ಜಾಗ ಬಿಡುದಾದ್ರೆ ಯಾಕೆ ಎತ್ತರ ಮಾಡೋದ್ರಿಂದ ಸರ್ ನಮ್ಗೆ ಏನ್ ಅನುಕೂಲ ಆಗತ್ತಂದ್ರ ಏನಂತಾರೆ ಸರ್, ಈಗ ಪ್ರತಿದಿನ ಕೆಲಸಕ್ಕೆ ಹೈಕೇರ್ ಹಾಕ್ತಾವಲ್ಲ ಅದನ್ನ ಕ್ಲೀನ್ ಮಾಡೋದು ನಮ್ಗ ಒಂದ್ ತಾಸ ಇಡೋದ್ರಲ್ಲಿ ಬರೀ 5 ನಿಮಿಷ ಕೆಲಸ ಮಾಡಬಹುದು ನಡೀತೀವಿ ಸರ್. ನಾವು ಚೆಕ್ ಆಗಿರ್ಬೇಕಂದ್ರೆ ಸ್ವಲ್ಪ 3 ಡೇಗೆ ಒಂದ್ಸಲ ಮಾಡಿದ್ರೆ ಸೂಕ್ತ ಸರ್. ಕ್ಲೀನ್ ಮಾಡೋದ ಮಾರ್ನಿಂಗ್ ಎದ್ದು ಕೂಡ್ಲೇನೆ ಎಲ್ಲ ಕ್ಲೀನ್ ಮಾಡಿ ಮೊದಲು. ಕ್ಲೀನ್ ಮಾಡಿದ ನಂತರ 1 ಫುಟ್ ಸಿಗತ್ತೆ ಸರ್ ಇಲ್ಲಿ 250 ಗ್ರಾಮ್ ಈ ರೀತಿಯಲ್ಲಿ. ಇನ್ನೊಂದು ಆದ ಒಂದ್ ತಾಸ ಮೇಲೆ ಗೊಂಜಾಳ ಸ್ವಲ್ಪ ಆಗ್ತಿವಿ ಸರ್. ಆಮೇಲೆ 3 ಗಂಟೆ ನಂತರ 3 ಮಟ್ಟ ಗ್ಯಾಪ್ ಇಡ್ತೇವೆ ಸರ್. ಆಮೇಲೆ 3 ಗಂಟೆಗೆ ಸ್ವಲ್ಪ ನೀರು ಕೊಡ್ತೇವೆ. ನೀರು ಇಲ್ಲ ಸರ್, ಈಗ ಏನಾಗಿದೆ ಆ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆ ಸರ. ನಾವೇನ್ ಮಾಡಿದೇವೆ ಒಂದು ಗೊದ್ಲಿ ಒಳಗೆ ಇದೆ ಸರ್, ಅದ ಅದ್ ಸಪರೇಟ್ ಇದೆ ಸರ್ ನಮ್ದು ಮಾಡಿದ್ದು ಅಲ್ಲೇ ಇರ್ತದೆ ಸರ್. ಅದು ಸೈಡಿಗೆ ಹೋಗ್ತಾವ ಸರ್ ಬಂದ್ ಕುಡ್ದು ಹೋಗ್ತಾವ ಬಂದ್ ಕುಡ್ದು ಕಟ್ಟಲ್ಲ ನೀವು ಕಟ್ಟಲ್ಲ ಸರ್ ಅದನ್ನ. ಆ ಸರೌಂಡಿಂಗ್ ಇದೆ ಸರ್, ದೊಡ್ಡ ಒಂದ್ ಸೈಡ್ ಇದೆ ಸರ್. ಆ ರೀತಿಯಲ್ಲಿ ಸರ್ ಈ ರೀತಿ ಬಿಟ್ಟು ಆಹಾರ ಅದನ್ನೆಲ್ಲ ಕೊಡೋದಕ್ಕೂ ಕಟ್ಟಿ ಆಹಾರ ಕೊಡೋದಕ್ಕೂ ವ್ಯತ್ಯಾಸ ಇದೆಯಾ? ಸರ್, ಈಗ ಆಕ್ಚುಲಿ ಹೊರಗಡೆ ಮೇಯ್ಸ್ಲಿಕ್ಕೆ ಬಿಡೋಂಗಿಲ್ಲ ಸರ್ ಮಳೆಗಾಲದಲ್ಲಿ, ಅದು ಅದಕ್ಕೆ ನಾ ಅದನ್ನು ಬಿಟ್ಟಾಗ ಅದ ಸ್ವಲ್ಪ ಅಡ್ಡಾಡೋದ್ರಿಂದ ಅವಕ್ಕೆ ಸ್ವಲ್ಪ ಚಲೋ ಆಗ್ತದೆ ಅಂತ ಹೇಳಿ ನಾ ವಿಚಾರ ಮಾಡಿ ಹಂಗೆ ಬಿಟ್ಟಿನಿ ಸರ್ ಅದನ್ನ. ಯಾಕಂದ್ರೆ ನಾಲ್ಕು ನಾಲ್ಕು ನಿಂತ್ಕೋಬೇಕು ಸರ್, ಅಷ್ಟೇ ಇದೆ ಸರ್ ಅದ, ಅಷ್ಟನ್ನ ನಾವು ಅದೇ ರೀತಿಯಲ್ಲಿ ಪ್ರಬಂಧದಲ್ಲಿ ಹಾಕ್ತೇವೆ ಸರ್, ಸ್ವಲ್ಪ ಸ್ವಲ್ಪ ಮೀನು ಸಿಗ್ತಾವ ಆದ್ರೂ ಮೇಂಟೈನ್ ಆಗ್ತೇವೆ ಸರ್. ಈಗ ಗಂಡು ಕುರಿ ತಂದು ಸಾಕೋದು ಒಳ್ಳೇದು, ಹೀಗೆ ಜಾಸ್ತಿ ಆಗುತ್ತೆ, ಯಾವ ಲಾಭ ಜಾಸ್ತಿ ಆಗುವಲ್ಲಿ? ಈಗ ಸರ್ ಲಾಭದಲ್ಲಿ ಬಂತಂದ್ರೆ ಸರ, ಒಂದು ಹೆಣ್ಣಿಂದು ಚಲೋ ಇದೆ ಸರ್, ಗಂಡಿಂದು ಚಲೋ ಇದೆ ಸರ್, ಹಿಂಗಿದೆ ಸರ್. ಈಗ ಗಂಡಿಂದ ಏನಂತಂದ್ರೆ ಮನೆ ಮಾಡಿ ಕೊಟ್ಟರು ಇದು, ಅದಕ್ಕಿಂತ ಪ್ರಾಪರ್ಟಿ ಇದು ಕೊಡ್ತದೆ ಸರ್. ಖರೆ ಇದು ಸ್ವಲ್ಪ ಟೈಮ್ ತಗೋತದ, ಅದರಲ್ಲಿ 2 ಲಕ್ಷ 2.5 ಲಕ್ಷ ಬಂದ್ ಸರ್ ಅದು ಶೆಡ್ ತಂದೆ. 2.5 ಲಕ್ಷ ಶೆಡ್ ಪ್ಲಸ್ ಒಳಗಡೆ ಬೇಕಂತ ಎಲ್ಲ ಫ್ರೇಮ್ಸ್ ಅದೆಲ್ಲ ಸೇರಿ? ಹೌದು ಸರ್, ಎಲ್ಲ ಸರ್, ಕಟ್ಟಲಿಕ್ಕೆ ಫ್ರೇಮ್ಸ್ ಅವೆಲ್ಲ ಸರ್. ಈಗ ಅದು ಲೋಕಲ್ ಅಂದ್ರೆ ಒಂದು ಪೈಪ್ ತಗೊಂಡಿದ್ವಿ ಸರ್, ಈ ರೀತಿಯಲ್ಲಿ ಸರ್ ಕಟ್ ಮಾಡಿ ಅದನ್ನ ಅಟ್ಯಾಚ್ ಮಾಡಿದ್ವಿ ಸರ್ ಗೋಡೆಗೆ, ಗೋಡೆಗೆ ಅಟ್ಯಾಚ್ ಮಾಡಿ ಬೆಳೆದಂಗ ಗೋಡೆಗೆ ಅಟ್ಯಾಚ್ ಮಾಡಿ ಅಲ್ಲೇ ಫುಡ್ ಹಾಕ್ತೇವೆ ಸರ್ ಅದಕ್ಕೆ. ಆಮೇಲೆ ಕೆಳಗಡೆ ರೇಪ್ ಹಾಕಿದ್ವಿ ಸರ್, 1.5 ಇಂಚಿನ ರೇಪ್ ಹಾಕಿ ಮತ್ತೆ ಮನುಷ್ಯ ಇರ್ತಾವ ಸರ್, ಅದನ್ನ ನಾವು ಒಂದು ಬರಲಿಂದ ಒಂದ್ ಸ್ವಲ್ಪ ಈ ಕಡೆ ಕಡೆ ಇದು ಮಾಡಿಬಿಟ್ಟೇವ ಅಂದ್ರೆ ಕೆಳಗಡೆ ಬಿಡ್ತೇವೆ ಸರ್ ಅದು, ಅವ್ರು ಹಾಕಿದ್ದು ಕೆಳಗಡೆ ಬಿಡ್ತಾವ ಸರ್. ಸ್ವಲ್ಪ ಸ್ವಲ್ಪ ಒಂದು ಟೈಮ್ ಒಂದು 2-5 ನಿಮಿಷ ಇರುತ್ತೆ ಸರ್. ಈಗ ಆಹಾರ ಅಂದ್ರೆ ಎಂತೆಂತ ಆಹಾರ ಹೆಂಗ್ ಕೊಡುದು? ಈಗ ಸರ್ ಫೀಡ್ಸ್ ಫೀಡ್ಸ್ ಸ್ವಲ್ಪ ಹಾಕ್ತೇವೆ ಸರ್ ಸದ್ಯ. ಆಮೇಲೆ ಇದೊಂದ್ ಸರ ಯಾವ ರೀತಿಯಲ್ಲಿ ನೋಡೋಣ ಸರ್ ಅದೇ ಬರ್ತೇನೆ ಅಂತೇಳಿ. ಆಮೇಲೆ ಸ್ವಲ್ಪ ಗೊಂಜಾಳ, ಆಮೇಲೆ ಹುಲ್ಲು ಹಾಕ್ತೇವೆ ಸರ್, ಹುಲ್ಲು ಹಾಕುವ ಸರ್, ಹುಲ್ಲು ಹಾಕಿ ಆಮೇಲೆ ಏನು ಗೊಂಜಾಳ ಹಾಕುವ ಸರ್ ಅಷ್ಟೇ. ಈಗ ಹಸಿರು ಹುಲ್ಲು ಇದೆ, ಒಣ ಹುಲ್ಲು ಇದೆ, ಸಿಕ್ಕರ ತಗೊಂಬರ್ಬೇಕಂತ ವಿಚಾರ ಇದೆ ಸರ್. ಒಣ ಹುಲ್ಲು ಅಂದ್ರೆ ಮೇವಿಂದು ಅಂದ್ರೆ ದಂಟಿಂದೊಂದು ಭತ್ತದೊಂದು. ಈಗ ನಮ್ ಕಡೆ ಸಿಗೋದು ಸರ್ ಪ್ರಾಪರ್ ಭತ್ತದ ಸಿಗೋದು ಸರ್ ಚಲೋ ಅಂದ್ರೆ ಅದೇ ತಗೊಂಬರ. ಆ ಸರ ಅಂದಿದಾರ, ನನಗೂ ಏನು ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಸರ್, ನೋಡ್ಬೇಕು ಸರ್ ಅದನ್ನ ಒಂದ್ ಸ್ವಲ್ಪ ಟ್ರೈ ಮಾಡಿ ಸರ್. ಅಂತ ಗಂಟನ ನಾವು ಸ್ಟೋರ್ ಮಾಡಿ ಸ್ವಲ್ಪ ಪ್ರಾಕ್ಟಿಕಲ್ ನೋಡ್ಬೇಕು ಸರ್ ಅದ, ಇನ್ನು ಏನು ನೋಡಿಲ್ಲ ಸರ್ ಅದ ಟ್ರೈ ಮಾಡಿ. ಮೇವಿನ ಜೊತೆಗೆ ತಿಂಡಿ ಹಿಂಡಿ ಇಂಥವೆಲ್ಲ ಕೊಡ್ಬೇಕು. ಹಿಂಡಿ ಅಂತೂ ಏನ್ ಸರ್ ಅದೇ ಸರ್ ಸ್ವಲ್ಪ ಉಳ್ಕೊಳ್ಳೋದು ಜಾಸ್ತಿ. ಈಗ ಹತ್ತಿ ಕಾಳು ಅವು ಏನು ಕ್ವಿಂಟಲ್ ಗಟ್ಟಲೆ ಸಿಗ್ತಾವ, ಅವುಗಳು ಕೂಡ ಮಸ್ತ್ ಆಹಾರ. ಅದು ಚಲೋ ಹಾರ ಇದೆ ಸರ್, ಖರೆ ಏನಿದೆ ಸರ್ ಅದಕ್ಕಿಂತ ಗೊಂಜಾಳ ಏನಿದೆ ಸರ್ ಅದ ಅದರಿಂದ ಚಲೋ ಬರಾಗ್ತದೆ ಅಂತ ಹೇಳಿ ಇನ್ನೂ ಏನು ಕೊಟ್ಟಿಲ್ಲ ಸರ್ ಅದು. ಇನ್ನು ನಾವು ಹುರುಳಿ ಅದು ಕೊಟ್ಟಲೆ ಸ್ವಲ್ಪ ಹೆಸರು ಕಾಳು ಹೊಟ್ಟು ಮಿಕ್ಸ್ ಮಾಡಿ ಕೊಡ್ತೀವಿ ಸರ್, ಅದು ಹಂಗೆ ಕೊಡೋಂಗಿಲ್ಲ. 25% ಬೇಸಿಗೆಗಾಲದಲ್ಲಿ ಸ್ವಲ್ಪ ಸ್ಟೋರ್ ಮಾಡಿ ಕೊಡ್ಕೊಂತೀವಿ ಸರ್, ಮಳೆಗಾಲದಲ್ಲಿ ಅದನ್ನು ಸ್ವಲ್ಪ ಮೇಂಟೈನ್ ಮಾಡಿದೆ ಸರ್. ಜಾಸ್ತಿನೂ ಕೊಡಬಾರ್ದು, ಅದು ಹೆಸರು ಕಾಳು ಇದೆಯಲ್ಲ ಸರ್ ಅದು ಜಾಸ್ತಿ ಕೊಡಬಾರ್ದು ಅಂತಂತೇಳಿ ಅದು ತಿಂದ್ರೆ. ಹಾಗಾಗಿ ಅವುಗಳನ್ನು ಸ್ವಲ್ಪ ರಮಿಸ್ಬೇಕು, ಆಟ ಆಡಬೇಕು, ಅವುಗಳ ಜೊತೆ ಮೈ ತಿಕ್ಕಬೇಕು, ಹಂಗೇನು ಇರುತ್ತ? ಹಾ ಸರ್ ಇರತ್ತೆ, ಯಾಕ ಅಲ್ಲಿ ಸರ ಕೆಲವೊಂದು ಕುರಿಗಳು ಬಹಳ ಹಚ್ಕೊಂಡಿರ್ತಾವ. ಈಗ ನಿಮ್ಗೆ ಲಾಭ ಎಷ್ಟು ಮತ್ತೆ ಖರ್ಚು ಎಷ್ಟು ವೆಚ್ಚ ಎಷ್ಟು ಗೊತ್ತಾಗತ್ತ? ಗೊತ್ತಾಗತ್ತೆ ಸರ್. ಒಂದೊಂದು ಸಲ ಏನಾಗತ್ತೆ ಸರ್, ಈಗ ಈ ಲೋಕಲ್ ಮಾರೋದ್ರಿಂದ ಒಂದೊಂದು ಸಲ ಬಿಟ್ಟು ಕೊಡ್ಬೇಕು ಮಾರ್ಕೆಟಿಂಗ್ ಬರ್ಬೇಕಂದ್ರೆ ಸರ್, ಯಾಕಂದ್ರೆ ಈಗ ಬಹಳಷ್ಟು ಶೆಡ್ಗಳು ಆಗ್ಬಿಟ್ಟಾವ ಸರ್ ಈಗ ಮಾರ್ಕೆಟಿಂಗ್ ಅಲ್ಲಿ. ಹಾಗಾಗಿ ನಾವು ಸ್ವಲ್ಪ ಬಿಟ್ಕೊಂಡು ಕೊಟ್ರು ನಾಳೆ ಮಾರ್ಕೆಟಿಂಗ್ ಚಲೋ ಬರುತ್ತೆ ಸರ್, ಹಿಂಗೂ ಇದೆ ಸರ್. ಇನ್ನೊಂದ್ ಏನಂದ್ರೆ ಸರ್ ಅದು ಡೌಟ್ ಇಲ್ಲ ಸರ್. ಈಗ ನೀವು ಮರಿ ತರಬೇಕಾದ್ರೆ ಅದ್ ಖರ್ಚು ಎಷ್ಟು ಸರ್? ಒಂದ್ ಮರಿಗೆ ಸರ್ ನಾವು ಈಗ ಒಂದೊಂದು ತಗೊಂಡ್ರೆ ಬಹಳ ಖರ್ಚು ಬರುತ್ತೆ ಸರ್, ನಾವು ಒಂದು ಲಾಟ್ಸ್ ಬಿಡ್ತೇವೆ ಸರ್. ಇಲ್ಲಿ ನಾವೀಗ ಪರ್ಟಿಕ್ಯುಲರ್ ಎರಗಟ್ಟಿ ಹೋಗ್ತೇವೆ ಸರ್, ಆಮೇಲೆ ಇಲ್ಲಿ ಕಿತ್ತೂರು ಹೋಗ್ತೀವಿ, ಎಲ್ಲಿ ಚಲೋ ಇದೈತಲ್ಲ ಸರ್ ಅಲ್ಲಿಂದ ಎರಡು ಕಡೆ ತಗೊಂಡ್ಬರುತ್ತೆ ಸರ್ ಜಾಸ್ತಿ. ಇನ್ನೊಬ್ರು ಏನಂದ್ರೆ ಸರ್ ನಾವು ಫಸ್ಟ್ ತಗೊಂಡಿದ್ದು ಇಲ್ಲಿ ಎಂತ ತಳಿ ತಗೊಂತೀವಿ ಎಲ್ಲಿ ತಗೊಳ್ತೀವಿ ಅದು ಕೂಡ ಮುಖ್ಯ. ಮುಖ್ಯ ಇದೆ ಸರ್, ಈಗ ನಾವು ಅದನ್ನ ತಿಳ್ಕೊಂಡು ಆಮೇಲೆ ವಿಚಾರ ಮಾಡ್ಬೇಕು ಸರ್. ಈಗ ನಮಗೂ ಅಷ್ಟು ಈಗ 6 ತಿಂಗಳಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಸರ್. ಇದನ್ನ ಕುರಿ ಸಾಕಾಣಿಕೆ ಇಷ್ಟರಲ್ಲೇ ಇಟ್ಕೊಂಡು ಅನುಭವ ಪಡ್ಕೊಂಡು ಆನಂತರ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಮಾಡೋಣ, ಹಂಗೇನು ಇರುತ್ತೆ? ಇದೇ ಇದೆ ಸರ್. ಸರ್ ಫಸ್ಟ್ ತಗೊಂಡಿದ್ದು 16 ಸರ್ ನಾನು, ಇದು ಒಂದು ವೀಡ್ ಆಗಿದ ಮೇಲೆ 16 ಮತ್ತೆ 4 ಇದು ಮಾಡಿದೆ ಪ್ಲಸ್ ಮಾಡಿದೆ, ಆಮೇಲೆ 16 ಸರ್, ಈಗ ಒಂದ್ ಅದರಲ್ಲಿ 10 ಹೋಗ್ಯಾವ ಸರ್, ಮತ್ತೆ 30 ಸರ್. ಈ ವೀಡನ್ನ ನೋಡಿ ಸರ್, ಇಲ್ಲಿ ಏನ್ ಕಲಿತೇವೆ ನೋಡಿ ಆಮೇಲೆ ಮತ್ತೆ ಪರ್ಟಿಕ್ಯುಲರ್ ಮಾಡ್ಬೇಕಂತ ವಿಚಾರ ಇದೆ ಸರ್. ಈಗ 20 ಒಮ್ಮೆ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿರ್ತಾರ ಸರ್, ಆದ್ರೂ ನಡೀತದೆ ಸರ್, ಹಂಗೇನಿಲ್ಲ. ಆ ಮರಿಯನ್ನ ದೊಡ್ಡ ಮಾಡಿಕೆ ನಾವು ಅದನ್ನ ಪ್ರಾಫಿಟ್ ತೆಗಿಬೋದು ಸರ್, ಅದ್ರಾಗ ಏನು ವಿಚಾರ. ಎಷ್ಟು ಆಗುತ್ತೆ? 20 ಮರಿ. ಈಗ ಇಲ್ಲೇ ಲೋಕಲ್ ತಗೊಂಡಿದ್ದೆ ಸರ್. ಈಗ ಮಾರ್ಕೆಟ್ ಹೋದ್ರೆ ಇದ್ ಆಗ್ತೈತೇನೋ ಸರ್. ಈಗ ಲಾಕ್ಡೌನ್ ನೋಡೋಣ ನೋಡೋಣ ಅಂತೇಳಿ ಒಂದು 15 ಮರಿ ತಗೊಂಡಿದ್ದೆ ಸರ್ ಒಂದ್ಸಲ. ಈಗ ತಗೊಂಡು ಪಡೆದೇನೆ ಸರ್. ಈಗ ಮತ್ತೆ ಸಟರ್ಡೇ ಆಗ ಸರ್ ಅದು. ಅಲ್ಲಿ ಮಾರ್ಕೆಟ್ ಬಂದಾಗತ್ತೆ ಸುಮ್ಮನೆ ಬೇಡ ಅಂತ ರಿಸ್ಕ್ ತಗೊಳ್ಳೋದು ಬೇಡ ಅಂತೇಳಿ ಇಲ್ಲೇ ತಗೊಂಡಿದ್ದೆ ಸರ್. 5800 ಗಂಟೆ ಒಂದು 20 ಮರಿ ಇಲ್ಲೇ ತಗೊಂಡಿದ್ದೆ ಸರ್. ಈಗ ಇದಾವೆ ಸರ್ ಶೆಡ್ ಅಲ್ಲಿ. ಮಾರಾಟ ಹೇಗೆ? ಮಾರಾಟ ಸರ್ 6 ತಿಂಗಳ ನಂತರ ತಗೊಳ್ಳುವ. ಒಂದು ಮಿನಿಮಮ್ 15 ಸರ್, ಮಿನಿಮಮ್ 15-16 ಕೆ ಜಿ ಇರುತ್ತೆ. ಆಮೇಲೆ ಮಾರುವಾಗ ಸರ್ 30 ಸರ್, 30 ಅಬೋ ಮಾರ್ತೇವೆ ಸರ್. ಎಲ್ಲ ಕರೆಕ್ಟ್ ಆದ್ರೆ ಸರ್ ತಿಂಗಳಿಗೆ 1000 ರೂಪಾಯಿ ಉಳಿತದೆ ಸರ್ ಒಂದು ಮರಿಗೆ. ಒಂದು 800 ತಿಂಗಳಿಗೆ ಸರ್. 6 ತಿಂಗಳಿಗೆ 6000 ಉಳಿತದೆ. 6 ತಿಂಗಳು ಒಂದು 6 ತಿಂಗಳಿಗೆ ಒಂದು ಡಬಲ್ ಮಾಡ್ಬೋದು ಸರ್ ಚಲೋ ಮಾಡಿದ್ರೆ. ಹಾಗಾಗಿ ಖರ್ಚು ವೆಚ್ಚ ತೆಗೀತ ಸರ್ ಒಂದು 6000 ಎಷ್ಟು ಖರ್ಚು ತೆಗಿತೀರಿ ನೀವು? 6 ತಿಂಗಳದೊಳಗೆ ನಾವು 6000 ಹಾಕಿ 4000 ಲಾಭ ಮಾಡ್ತೀವಿ. 4000 ಮೇಲ್ಗಡೆ ಆಗ್ತೀವಿ ಸರ್. ಯಾಕಂದ್ರೆ ಸರ್ ನಾವು ಪರ್ಟಿಕ್ಯುಲರ್ ಇಷ್ಟ ಅಂತ ಹೇಳಿ ಒಂದು ಮರಿಗೆ ಸಿಗೋಂಗಿಲ್ಲ ಸರ್. ಒಂದೊಂದು ಗ್ರೋತಿಂಗ್ ಚಲೋ ಆಗ್ತಾವ ಸರ್, ಒಂದೊಂದು ಗ್ರೋತಿಂಗ್ ಸ್ವಲ್ಪ ಕಡಿಮೆ ಆಗ್ತಾವ ಹಂಗೂ ಇರ ಸರ್. ಈಗ ಅಂತೇಳಂದ್ರೆ ಚಲೋ ಇದೆ ಸರ್. ಅದು ಎಷ್ಟು ನಮ್ಮ ಕಡೆ ಇರುತ್ತೆ ಸರ್, ಒಂದು ವರ್ಷದಲ್ಲಿ 1 ವರ್ಷದ 10 ತಿಂಗಳ ಒಳಗಡೆ ಎಷ್ಟು ಇರ್ತದೆ ಸರ್ ಸರ್ ಅಷ್ಟು ಪ್ರಾಫಿಟ್ ಅನ್ನ ಅದಲ್ಲಿ ಕೊಟ್ಟೆ ಹೋಗ್ತೇವೆ ಸರ್. ಕೊಡ ಸರ್, ಅದು ಹೋಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ಸರ್. ಲಾಸ್ಟ್ ಕೊಟ್ಟು ಬೇಡಿಕೆಗೆ ತೊಂದರೆ ಇಲ್ಲ, ಬೇಡಿಕೆಗೆ ಮಾರ್ಕೆಟಿಂಗ್ ಅಂತ ತೊಂದರೆ ಇಲ್ಲ ಸರ್. ಲಾಸ್ಟ್ ಸರ್ ನಮ್ಮ ಸರ್ಕಲ್ ಇದೆ ಸರ್, ಸರ್ಕಲ್ ಇದ್ದವ್ರಿಗೆ ಒಂದು ಕಾಲ್ ಮಾಡಿ ಹಿಂಗ್ ಫಲ ಹಾಕ್ತೀವಿ ಅಂತಂದ್ರು ಮಾಡ್ಬೋದು ಸರ್. ಒಂದ್ಸಲ ATM ಇದ್ದಂಗ ಸರ್. ಅದಕ್ಕೇನು ಸಾಲ ಸೌಲಭ್ಯ ಏನು ಪಡ್ಕೊಂಡಿದ್ರ? ಇಲ್ಲ ಸರ್, ಈಗ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ತಂದ್ರೆ ಕೊಡ್ತೇವೆ ಅಂತ ಅಂದ್ರೆ ನೋಡ್ಬೇಕು ಸರ್ ಏನಕ್ಕೆ. ಯಾಕಂದ್ರೆ ಸರ್ ಈಗ ಹೆಚ್ಚಿಗೆ ಮಾಡೋದ್ರಿಂದ ನನಗೂ ಆರ್ಥಿಕವಾಗಿ ಅವಶ್ಯಕತೆ ಇರೋದು. ಅದನ್ನು ಸ್ಟಡಿ ಮಾಡೋದ್ರಿಂದ ಚಲೋ ವಿಚಾರ ಬರೋದ್ರಿಂದ ಅದನ್ನು ತೆಗಿಬೋದು ಅಂದ್ ವಿಚಾರ ಐತೆ ಸರ್. ಅದರಿಂದ ಸ್ವಲ್ಪ ಒಂದೇ ಅಕೌಂಟ್ಗೆ ಏನಾದ್ರು ಸಾಲ ಅದು ಕೊಟ್ಟು ತಗೋಬೇಕಂತ ವಿಚಾರ ಇದೆ ಸರ್. ಮತ್ತೆ ಡೆವಲಪ್ಮೆಂಟ್ ಮಾಡ್ಬೇಕಂತ ವಿಚಾರ ಇದೆ ಸರ್. ಒಟ್ಟು ಇದ್ರ ಬಗ್ಗೆ ಏನು ಆಶಾಭಾವನೆನು ಇದೆ, ಮತ್ತೆ ಆ ರೀತಿ ಇದೆ, ಎಲ್ಲರೂ ಅನುಭವವನ್ನು ಪಡ್ಕೊಂಡಾಗ ನಿಮ್ಗೆ ಗೊತ್ತಾಗಿರುತ್ತೆ. ಈಗ ಸರ್ ನಮ್ದೀಗ ಕರಿಬೇಕಂದ್ರೆ ಲರ್ನಿಂಗ್ ಒಂದು ಸ್ವಲ್ಪ ಏನಾಗೋದನ್ನೋ ಗೊತ್ತಾಗುತ್ತೆ. ಒಳ್ಳೇದು ಗಣಪತಿ ಅವರೇ, ಇಷ್ಟೆಲ್ಲ ಕುರಿ ಸಾಕಾಣಿಕೆಯಲ್ಲಿ ನಿಮ್ಮ ಅನುಭವನ ಹಂಚಿಕೊಂಡ್ರಿ. ನಿಮ್ಮ ಮಾತುಗಳು ಬೇರೆ ಯುವಕರಿಗೂ ಕೂಡ ತಟ್ತವು ಅಂತ ಹೇಳ್ಕೊಂಡಿದ್ದೀವಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಎಚ್ಬಿ ರಾಮಡಿಗಿ. ಇದರ್ ಹಮ್ ಬೋಲ್ ರಹ ತೆರೆ ಬೀಜು ಕಾ ಪುತಲಾ ಬೋಲ್ ರಹಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತಮಂದ್ ಹೋಗಿ ಹೈ ಅರೇ ಪಹಲೆ ಐಸಾ ನಹೀ ಥಾ ಉಷ್ಣಾ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಅರೇ ಪಹಲಿ ವಾಲಿ ಬಾತ್ ಕಹಾ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ಅರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯೇ ಹೈ ठीक है भाई, मैं भी आज तो जैविक खेती शुरू करूंगा। माटी से प्रेम की परंपरा है, परंपरागत खेती। ಈರುಳ್ಳಿ ಬೆಳೆಯ ಈರುಳ್ಳಿಯು ಅನೇಕ ವರ್ಷಗಳಿಂದ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ಕಡಲ ತೀರದ ಮರಳು ಬಯಲಿನಲ್ಲಿ ಭತ್ತದ ಕಟಾವಿನ ನಂತರ ಡಿಸೆಂಬರ್ದಿಂದ ಏಪ್ರಿಲ್ ತಿಂಗಳವರೆಗೆ ಬೆಳೆಯುತ್ತಿದ್ದು ಪ್ರತಿ ಹೆಕ್ಟೇರಿಗೆ ಸರಾಸರಿ 20 ಟನ್ ಇಳುವರಿಯನ್ನ ರೈತರು ಪಡೆಯುತ್ತಿದ್ದಾರೆ. ಬೇಸಾಯ ಪದ್ಧತಿಯಾಗಿರುತ್ತದೆ. ಕಳೆದ 3-4 ವರ್ಷಗಳಿಂದ ಕುಮಟಾ ಈರುಳ್ಳಿಯು ಇಳುವರಿಯಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು ಮುಖ್ಯವಾಗಿ ಸುಳಿ ತಿರುಪು ಅಂದರೆ ಹಾವು ಸುಳಿ ಎಲೆ ಮಚ್ಚಾಂಶಗಳ ಬಳಕೆ ಮೂಲ ಕಾರಣವಾಗಿದೆ. ಈ ಸುಳಿ ತಿರುಪು ಬಾಧೆಗೆ ಕಾರಣಗಳು ಬೀಜೋಪಚಾರ ಮಾಡಲು ಬಳಕೆ, ಬೀಜೋತ್ಪಾದನಾ ತಾಕುಗಳಲ್ಲಿ ತಿರುಪು ರೋಗದ ಲಕ್ಷಣಗಳನ್ನು ಗಮನಿಸದೇ ಇರುವುದು, ತಾಯಿಯ ಸಮಗ್ರ ನಿರ್ವಹಣೆ, ಏರು ಮಡಿಗಳಲ್ಲಿ ಬೀಜಗಳನ್ನು ಬಿತ್ತಬೇಕು, ಸಸಿ ಮಡಿಯಲ್ಲಿ ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ, ತಿಪ್ಪೆ ಗೊಬ್ಬರವನ್ನ ಬಳಕೆ ಮಾಡಬೇಕು, ಬೀಜೋಪಚಾರ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಶಿಲೀಂಧ್ರ ನಾಶಕ ದ್ರಾವಣದಲ್ಲಿ 15 ನಿಮಿಷ ಅದ್ದಿ ನಾಟಿ ಮಾಡಬೇಕು, ಮುಖ್ಯ ಭೂಮಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನ ಮಾಡಬೇಕು, ತಿರುಪು ರೋಗ ಪೀಡಿತ ಗಿಡಗಳನ್ನ ತಕ್ಷಣ ಕಿತ್ತುಕೊಂಡು ದೂರ ಸಾಗಿಸಿ ನಾಶಪಡಿಸಬೇಕು. ಸಾರಜನಕವನ್ನು ಅಮೋನಿಯಂ ಸಲ್ಫೇಟ್ ಹಾಗೂ ಪೊಟ್ಯಾಶ್ ಅನ್ನು ಸಲ್ಫೇಟ್ ಭಾಗಗಳಲ್ಲಿ ಶಿಲೀಂಧ್ರನಾಶಕಗಳಾದ ಕಾರ್ಬನ್ ಡೈಜಿಯಂ ಹೆಕ್ಸಾಕೋನೋಜೋಲ್ ಲೀಟರ್ಗೆ 1 ಮಿಲಿ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪೋಷಕಾಂಶಗಳಾದ ಪೊಟ್ಯಾಶ್ 5 ಗ್ರಾಂ ಹಾಗೂ ಬೆಳೆಗೆ ಬರುವ ಇತರೆ ರೋಗಗಳು ಯಾವುದೆಂದರೆ ಸಸಿ ಕೊಳೆ ರೋಗ. ಈ ರೋಗವು ಸಸಿ ಮಡಿಗಳಲ್ಲಿ ಮತ್ತು ನೇರ ಬೀಜ ಬಿತ್ತಿದ ಹೊಲಗಳಲ್ಲಿ ಕಂಡುಬರುತ್ತದೆ. ಭೂಮಿಯಲ್ಲಿ ವಾಸಿಸುವ ಪಿಥಿಯಂ ರೈಸೋಕ್ಟೋನಿಯಾ ಮತ್ತು ಪ್ರಿಸೇರಿಯಂ ಶಿಲೀಂಧ್ರಗಳಿಂದ ಬರುತ್ತದೆ. ಈ ರೋಗದ ಲಕ್ಷಣಗಳು ಹೇಗಿರುತ್ತವೆಂದರೆ ಬೀಜ ಮೊಳಕೆಯೊಡೆ ಇರುವ ಸಸಿಯ ಕಾಂಡದ ಭಾಗವು ನೀರಿನಿಂದ ಆವೃತ್ತವಾಗಿ ಕಂದು ಬಣ್ಣಕ್ಕೆ ತಿರುಗಿ ಸಸಿಗಳು ಕೊಳೆಯಲು ಪ್ರಾರಂಭ. ಬೀಜಗಳಿಗೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರ ನಾಶಕವನ್ನು 1 ಕೆಜಿ ಬೀಜಕ್ಕೆ 5 ಗ್ರಾಂನಂತೆ ಅತಿವಿರದಂತೆ ನೋಡಿಕೊಳ್ಳಬೇಕು. ಅದಕ್ಕಾಗಿ ಸರಾಗವಾಗಿ ನೀರು ಬಸಿದು ಹೋಗುವಂತೆ ಏರು ಮಡಿಗಳನ್ನ ಮಾಡಿ ಬಿಟಾಲಾಕ್ಸಿನ್ MZ 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಯಾರಿಸಿದ ದ್ರಾವಣವನ್ನು ಸಸಿ ಮಡಿಗಳಿಗೆ ಹಾಕಬೇಕು. ನೇರಳೆ ಮಚ್ಚೆ ರೋಗ. ಈ ರೋಗವು ಅಲ್ಟರ್ನೇರಿಯಾ ಪೊರಿ ಎಂಬ ಶಿಲೀಂಧ್ರದೆಯ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಕಾಣಿಸಿಕೊಂಡು ನಂತರ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಚುಕ್ಕೆಗಳು ಬೆಳೆದಂತಲ್ಲ ಇರುವಾಗ ಈ ಚುಕ್ಕೆಗಳ ಮೇಲೆ ಕಂದು ಅಥವಾ ಕಪ್ಪು ಬಣ್ಣದ ಬೀಜ ಕಣಗಳಿದ್ದು ರೋಗದ ಬಾಧೆ ತೀವ್ರವಾದಂತೆ ಸಸಿಗಳು ನಾಶವಾಗುತ್ತವೆ. ಎಲೆ ಅಂಗಮಾರಿ ಅಥವಾ ಚಿಬ್ಬು ರೋಗ. ಈ ರೋಗವು ಕೊಲೆಟೊಡೆಯ ಹೊರ ಆವರಣದಲ್ಲಿನ ಎಲೆಗಳ ಮೇಲೆ ಕಂಡುಬರುತ್ತದೆ. ಸಸ್ಯದ ಬೆಳವಣಿಗೆಯ ಯಾವುದೇ ಹಂತದಲ್ಲಿ ಅಥವಾ ಈರುಳ್ಳಿಯನ್ನು ಶೇಖರಿಸಿಟ್ಟಾಗ ಅಥವಾ ಸಾಗಣೆ ಮಾಡುವಾಗ ಈ ರೋಗವು ಬರಬಹುದು. ಸಸಿ ಮಡಿಗಳಲ್ಲಿ ತೇವಾಂಶ ಹರಿದ ಮೇಲೆ ದಟ್ಟ ಹಸಿರು ಅಥವಾ ಕಪ್ಪಾದ ಭಾಗಗಳು ಕಂಡುಬಂದು ವರ್ತುಲಾಕಾರವಿರುವ ಶಿಲೀಂಧ್ರದ ಆವಕದಿಂದಾಗಿ ದೊಡ್ಡದಾಗುತ್ತವೆ. ಇದರ ನಿರ್ವಹಣೆ ಹೇಗೆಂದರೆ ಈರುಳ್ಳಿ ಬೀಜೋತ್ಪಾದನಾ ಮತ್ತು ಹೊಲಗಳಲ್ಲಿ ಬೆಳೆ ಪರಿವರ್ತನೆ ಕೈಗೊಳ್ಳುತ್ತಿರಬೇಕು. ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋ ಬೀಜಕ್ಕೆ ಕಾರ್ಬನ್ ಡೈಜಮ್ 1 ಗ್ರಾಂ ಅಥವಾ 5 ಪಡಿಸಬೇಕು. ಜಂತು ರೋಗ. ಈ ರೋಗವು ಡೈಟಿಲೆಂಕಸ್ ಎಂಬ ಸಸ್ಯ ಸೂತ್ರ ಕ್ರಿಮಿಯಿಂದ ಬರುತ್ತದೆ ಹಾಗೂ ತಿರುಚಿಕೊಂಡಿರುತ್ತವೆ. ಗಡ್ಡೆಗಳ ಕೆಳಭಾಗದಲ್ಲಿ ಮೃದುವಾಗಿದ್ದು ಬೇರುಗಳ ಮೇಲೆ ಗಂಟುಗಳು ಕಂಡುಬರುತ್ತವೆ. ಇತರ ರೋಗಾಣುಗಳಿಗೆ ಪ್ರವೇಶಿಸಲು ಸಹಾಯವಾಗುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ ಬಿತ್ತನೆಗೆ ರೋಗರಹಿತ ಬೀಜ 200 ಕೆಜಿ ಪ್ರತಿ ಎಕರೆಗೆ ಅಥವಾ 4x 3x4 ಕೆಜಿ ಗುಂಟೆಗೆ ಬಳಸಬೇಕು. ಬೆಳೆ ಪರೆ ಎಲೆಗಳ ಸುಳಿಯಲ್ಲಿ ಮತ್ತು ಎಲೆಗಳ ಕೆಳಗೆ ಕುಳಿತು ರಸ ಹೀರುತ್ತವೆ. ಎಲೆಗಳ ಮೇಲೆ ಬಿಳಿ ಬಿಳಿಯಾದ ಮಚ್ಚೆಗಳು ಕಾಣಿಸುತ್ತವೆ, ನಂತರ ಒಣಗುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ ಬಿತ್ತಿದ 3 ವಾರಗಳ ನಂತರ ಬೆಳೆಗೆ 1 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸಾರ್ವಜನಿಕರ ಉತ್ತಮ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನು ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಜಂಕ್ಷನ್ ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं और इससे COVID-19 वार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800-1123-56 पर कॉल करें. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಿತ್ ಸಹಾಯ ಮತ್ತು KYC ಅಪ್ಡೇಟ್ ಮಾಡುವ ಮೆಸೇಜ್ ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್ ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್. ಹೇಮಂತ ಋತು ನವೆಂಬರ್ ಜನವರಿಯ ಮಧ್ಯೆ ಹಾಲು ಕಬ್ಬಿನ ರಸ ತುಪ್ಪ ಎಣ್ಣೆ ಉದ್ದು ಗೋಧಿ ಬಿಸಿ ನೀರನ್ನೇ ಕುಡಿಯಿರಿ. ದೇಹಕ್ಕೆ ಎಣ್ಣೆ ತಿಕ್ಕಿ ಸ್ನಾನ ವ್ಯಾಯಾಮ ಅಗತ್ಯ. ಸರಿಯಾದ ಆಹಾರ ಪದ್ಧತಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇಂದಿನ ಜನಪದ ಸಂಗೀತದಲ್ಲಿ ಗಣಪಿ ನುನ್ನೋಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಕಳ್ಳೆ ಚುತ್ತುರುವೆ ನರದಾವೋ ಲಪ್ಪಲೆ ಕೇಳೋ ತುರುವೆ ನರದಾನೋ ಲಪ್ಪಲೆ ಕೇಳೋ ಮಗುವೊಟ್ಟೆ ಮದುವಿಗೆ ನರದಾನೋ ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದು ಮದುವೆ ಮಾಡೋಕೆ ಅಗೆಲೆ ಮಾಡಲು ಲಪ್ಪ ಗುಡಿಯಲೆ ಚೋಗೆಲೆ ಮಾಡಲು ಲಪ್ಪ ಗುಡಿಯಲು ಚೋಚಲ ಬಳಗಾಲೋ ಮಾಡೆ ಮದುವೆ ಮಾಡಬೇಕು ಮಗನ ಬದೋ ಗುಡೆ ಚುತೆ ಬಳಗಾದಾರ ಗೋಟಾಡಿ ಗುಡೆ ಚುತೆ ಬಳಗಾದಾರ ಗೋಟಾಡಕ್ಕೆ ತಂದೆ ಎಲ್ಲರಿಗೋ ಗೋಟಾಡಕ್ಕೆ ತಂದರ್ಗೋ ಮಾಡಬೇಕು ಮಗನ ಮೇಲೆ ಲಪ್ಪಲೆ ಕೇಳೋ ನೋಡಬೇಕು ಮಗನ ಲರೋ ನೋಡಬೇಕು ಮಗನ ರೋತಿಯೋ ಒಂದೇ ತಡಿ ಒಂದೇ ಮಾತಾಡಿಕೆ ತಡೆದಾನು ನಿನ್ನಲೆ ಚೋತೆಲ್ಲ ನಡೆದಾನು ಒಂದೇ ಕಟ್ಟಿದಾನು ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆ ಲಪ್ಪ ಬಂದು ಬಳಗ ಕೇಳೆ ಕೊಡೋವಾನು ಕೊಡುವಾನು ಬಂದು ಬಳಗ ಕೀಳೆ ಕೊಡುವಾನು ನಿನ್ನಲೆ ಲಪ್ಪ ಕೂಡು ಕೊಟ್ಟಮ್ಮ ಕೀಳೆ ಕೊಡು ಬಂದು ಬಳಗ ಕೇಳೆ ಕೊಡುವಾನು ನಿನ್ನಲೆ ಲಪ್ಪ ನಾಳೆಕ್ಕೆ ನಮ್ಮ ಮನೆಯ ಮದೋ ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೆ ತಮ್ಮ ಲಣ್ಣಾಡು ಅಣ್ಣಡಕ್ಕೆ ಕೊನೆಯ ತಡೆದಾನು ನಮ್ಮಲೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲಿಯಾನು ನಮ್ಮಲೆ ತಮ್ಮ ಲಕ್ಕನು ರಾಮನಿಗೆ ನಡೆದಾನೋ ಮನೆಗೆ ನಡೆದಾನೋ ಲಕ್ಕನೂರು ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನು ರಾಮನಿಯ ಲಕ್ಕುಳ ಲಕ್ಕನ ಮನೆಯಲ್ಲೇ ಕುಳೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮಲೆ ಬವಾಯಲ್ಲಿ ಹೋಗಿ ನೇಲೆ ಲಕ್ಕಲೆ ಕದ್ದಲೆ ಒಲ ಕಾಗೆ ಹೋಗಿರೇಲೋ ಲೀಲಾವೋ ಕದ್ದಲೆ ಒಲ ಮನೆಗೆ ನಿನ್ನಲೆ ಲಂಕ ಉಳ್ಳಾಡೋಕೆ ಕೊನೆಯ ಕೊಡೋವಾನು ಅಟ್ಟೊಂದು ಮಾತಾಡನು ನಿನ್ನಲೆ ಬಾಮ ಉಳ್ಳಾಡೋಕೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕ್ಕೆ ನಮ್ಮ ಮನೆಯ ಮದೋವಿಯೋ ಕೇಳೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕ್ಕೆ ನಮ್ಮ ಮನೆಯ ಮದುವೆಲೆ ಲಕ್ಕಲೆ ಕೇಳೆ ನೀನಾರು ಕಳ ಚಾಕೆ ಕೇಳೆ ನೀನಾದ್ರೆ ಕಳಾಕೆ ಬರಬೇಕು ಅಲೆ ಬಿಡುವಕ್ಕೆ ಯಾಗಲೆ ಮಾಡಲೆ ತಮ್ಮ ಕರುವಲೆ ಬಿಡುವರೆ ಮದ ಅಕ್ಕ ನೀ ಬರಬೇಕೆ ಅಕ್ಕ ಮದೋವೇಗೋ ಕರುವ ಬಿಡುವಕ್ಕೆ ನಾನಾರು ಲಾಡಲೆ ಕಡುವೆ ನೀ ಬರಬೇಕೆ ಕಳ ಚಾಕೋ ಮದುವೆಗೆ ಬರುವಕ್ಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲಿ ಇರೋವರೆ ಮದಾಲೇಲೋ ಕಳ ಚಾಕೋ ಬರುವಕ್ಕೆ ಯಾ ಯಾಗಲೇ ಮಾಡಲು ತಮ್ಮ ಮನೆಯಲ್ಲೇ ಇರಾವರೇ ಮದಾಲಿ.